और पैकिंग के दूसरे सामान की साफ सफाई पर भी खास ध्यान दें। खरीद केंद्र पर आने से पहले किसानों एवं श्रमिकों की जांच। खरीद केंद्रों पर भीड़ न लगाएं एवं किसानों को बारी बारी से बुलाएं। गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವಗಳ ಕುರಿತು ಯಲ್ಲಾಪುರ ತಾಲೂಕು ಕಣ್ಣಿಗೇರಿಯ ಸಿದ್ದೇಶ್ವರ ಮಾಪ್ಸೇಕರ್ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನು ಸಂದರ್ಶಿಸಲಿದ್ದಾರೆ ಎಚ್ಬಿ ರಾಮಡಿಗಿ. ಈಗ ನಮ್ಮ ಜೊತೆಯಲ್ಲಿ ಸಿದ್ದೇಶ್ವರ್ ಮಾಪ್ಸೇಕರ್ ಅವರಿದ್ದಾರೆ. ಇವರು ಯಲ್ಲಾಪುರದ ಹತ್ತಿರ ಕಣ್ಣಿಗೇರಿ ಗ್ರಾಮದ ಸಣ್ಣ ರೈತರು ಮತ್ತು ಯುವ ರೈತರು. ಅವರು ತಮ್ಮ ಕೃಷಿಯ ಅನುಭವವನ್ನು ಈಗ ನಮ್ಮ ಜೊತೆ ಹಂಚಿಕೊಳ್ತಾರೆ. ನಮಸ್ಕಾರ ಸಿದ್ದೇಶ್ವರ. ನಮಸ್ಕಾರ ಸರ್. ಯುವಕರು ನೀವು ಕೃಷಿ ಒಳಗೆ ತೊಡ್ಕೊಂಡಿರಿ. ಹೌದು ಸರ್. ಕಾರಣ ಏನು ಸರ್? ನಮ್ಮದು ಮೂಲತಃ ಕೃಷಿ ಆಧಾರಿತ ಕುಟುಂಬ. ಈಗ ನನಗೆ 39 ವರ್ಷ ನಡೀತಾ ಇರೋದು. ನಮ್ಮ ತಂದೆ ಕಾಲದಿಂದ, ನಮ್ಮ ಅಜ್ಜನ ಕಾಲದಿಂದ ನಾವು ಸಣ್ಣ ಹಿಡುವಳಿ ರೈತರು ನಾವು. ಹಾಗಾಗಿ ನನ್ನ ತಂದೆ ನನ್ನ ಚಿಕ್ಕ ವಯಸ್ಸಲ್ಲಿ ತೀರ್ಕೊಂಡ್ರು, ನನ್ನ ತಾಯಿ ಅದನ್ನು ಮುಂದುವರಿಸ್ಕೊಂಡು ಹೋದರು. ಒಂದು ಎಕರೆ ಒಂದೂವರೆ ಎಕರೆ ಲೆವೆಲ್ ರೈತರು ನಾವು, ಅತಿ ಸಣ್ಣ ರೈತರು. ಈ ದೊಡ್ಡ ದೊಡ್ಡ ಹಿಡುವಳಿಗಾರರಿಗೆ ಹೋಲಿಸ್ಲಿಕ್ಕೆ ಹೋದರೆ ನಾವು ಅದಕ್ಕೆ ಒಂದು ಹೆಸರು, ನಾವು ರೈತರು ಅಂತ ಹೇಳ್ಕೊಳ್ಳಿಕ್ಕಾಗಲಿಲ್ಲ ಅಂತ ಸಣ್ಣ ಜಮೀನ್ದಾರರು. ಮೂಲತಃ ನಾವೊಂದು ಭತ್ತ ಬೆಳೆ ಬೆಳ್ಕೊಂಡು ಬಂದವರು. ಮನೆ ಒಂದು ಕಡೆ ಇರ್ತದೆ, ಗದ್ದೆ ಒಂದು ಕಡೆ. ಹಾಗೆ ನಾವು ಸಣ್ಣ ವಯಸ್ಸಿನಿಂದನೂ ಈ ಕೃಷಿ ಚಟುವಟಿಕೆಯಲ್ಲಿ ನೋಡಿಕೊಂಡು ತೊಡ್ಕೊಂಡು ಬಂದಿದ್ದಂಥ ಈಗ ಹೊಸ ಜಮಾನೆಗೆ ನಾವು ಮತ್ತೆ ಕೃಷಿಯನ್ನು ಮತ್ತೆ ಬೆಳೆಸ್ಕೊಂಡು ಹೋಗೋಣ ಅಂತ ನಮಗೆ ಒಂದು ಹುಮ್ಮಸ್ಸು ಬಂದಿದೆ ಇವಾಗ. ಹುಮ್ಮಸ್ಸು ಬರ್ಲಿಕ್ಕೆ ಕಾರಣ ಏನು? ಯಾರ್ದಾರು ಗದ್ದೆ ನೋಡಿದ್ದು ಹಂಗೇನ್ರಿ ಇತ್ತ? ಆ ಥರ ಏನಿಲ್ಲ. ಈಗ ನಾವು ಕೃಷಿ ಮಾಡ್ಕೊಂಡು ಮಾಡಿಕೊಂಡು ಈಗ ನಮ್ಮ ತಾಯಿ ಗದ್ದೆ ಮಾಡಿಕೊಂಡು ನಮ್ಮನ್ನ ಬೆಳೆಸಿದ್ರು, ಶಾಲೆ ಕಲಿಸಿದ್ರು. ನಾನು ಡಿಪ್ಲೊಮಾ ಗ್ರಾಜ್ಯುಯೇಟ್ ಆಗಿದ್ದೀನಿ ಸರ್. ಮತ್ತೆ ನೌಕರಿ ಹಿಡ್ಕೊಂಡು ನಾವು ಬೆಂಗಳೂರು, ಗೋವಾ, ಬಾಂಬೆ ಈ ಕಡೆ ಎಲ್ಲ ಅಲ್ದಾಡಿದೀವಿ. ಒಂದು 5-6 ವರ್ಷ ಆ ಕಡೆ ಅಲ್ದಾಡ್ಕೊಂಡು ಈಗ ಕೊರೋನಾ ಸಂಕಷ್ಟದಲ್ಲಿ ನಾವು ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡಿ ನಮಗೆ ಏನು 50% ಸ್ಯಾಲ್ರಿ ಅಥವಾ ಉದ್ಯೋಗದಿಂದ ತೆಗೆದಾಕುವಂಥ ಸಮಸ್ಯೆಗಳು ಬಂದದ್ರಿಂದ ನಾವೇನು ಮಾಡಿದ್ವಿ, ತಿರ್ಗಾ ಇದು ನಮಗೆ ಇದೇನು ಶಾಶ್ವತ ಅಲ್ಲ. ಇದು ನಮ್ಗೇನಿದ್ರು ಮೂಲ ನಮ್ಮ ಉದ್ಯೋಗ ಮೂಲದಿಂದ ಕೃಷಿನೇ ನಮಗೆ ಅನ್ನ ಕೊಡುವಂಥದ್ದು ಅಂದ್ಕೊಂಡು ಒಂದು ದೃಢ ನಿರ್ಧಾರ ಮಾಡಿಕೊಂಡು ಮತ್ತೆ ಹಳ್ಳಿ ಕಡೆಗೆ ನಾವು ಮುಖ ಮಾಡಿದ್ದೀವಿ ಸರ್. ಇತ್ತೀಚೆಗೆ ಈಗ ನಿಮ್ಮ ಡಿಪ್ಲೊಮಾ ಯಾವ್ದ್ರಲ್ಲಾಗಿತ್ತು ಮತ್ತೆ ಯಾವ ಕಂಪನಿಯೊಳಗೆ ಕೆಲಸ ಮಾಡ್ತಾ ಇದ್ರಿ? ಡಿಪ್ಲೊಮಾ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್ ನಂದು. 2004 ಇಸ್ವಿಯಲ್ಲಿ ಕಾರವಾರ ಪಾಲಿಟೆಕ್ನಿಕ್ ಅದರಲ್ಲಿ ನಾನು ಮುಗಿಸಿದ್ದೇನೆ. ಗೌರ್ಮೆಂಟ್ ಸೀಟೇ ಸಿಕ್ತು ಸರ್ ಅವಾಗ. ಗೋವಾ, ನಂತರ ಬೆಂಗಳೂರಲ್ಲಿ ಆರ್ ಎನ್ ಶೆಟ್ಟಿ ಗ್ರೂಪ್ ಕಂಪನಿಯಲ್ಲಿ ಕೆಲಸ ಮಾಡಿದ್ದೇನೆ. ಬಿಮಲ್ ಆಟೋ ಏಜೆನ್ಸಿ ಅಂತ ಅಲ್ಲಿ ಒಂದು 5 ಕೆಲಸ ಮಾಡಿದ್ದೇನೆ. ಹಾಗೆ ಕೆಲಸದ ಅನುಭವ ಕೂಡ ಇದೆ. ಅಲ್ಲಿ ಏನೇನು ಕೆಲಸ ಮಾಡೋದು ನೀವು? ಸರ್, ನಾನು ಟೆಕ್ನಿಷಿಯನ್ ಆಗಿ ಒಂದು ಮೆಕ್ಯಾನಿಕ್ ಕೆಲಸದಿಂದ ಒಂದು ಮ್ಯಾನೇಜರ್ ಹುದ್ದೆ ತನಕ ನಾನು ಮಾಡಿದ್ದೇನೆ. ನನ್ನ ಒಂದು ಶ್ರಮದಿಂದ ಬಂದಿದ್ದೇನೆ. ಅಲ್ಲಿ ದುಡಿದಂತ ಒಂದು ಇನ್ಕಮ್ ಏನಿದೆ ನನ್ನ ಮನೆಗೆ ಕಳಿಸಿ ಇಲ್ಲಿ ಕೃಷಿ ಚಟುವಟಿಕೆ ಅದನ್ನು ಬಳಸ್ಕೊಳ್ತಾ ಇದ್ರು. ಹಾಗೆ ಈಗ ಇತ್ತೀಚೆಗೆ ಕೊರೋನಾ ಸಂಕಷ್ಟದಿಂದ ಅಲ್ಲಿ ಸ್ಯಾಲ್ರಿನ ಕೂಡ ಕಡಿಮೆ ಆಯ್ತು ನಮಗೆ. ಸ್ಯಾಲ್ರಿ ಕಟ್ಟಿಂಗ್ ಆಯ್ತು. ಎಷ್ಟಿತ್ತು, ಎಷ್ಟು ಕಡಿಮೆ ಆಯ್ತು? ಸರ್, 25-30,000 ನಮಗೆ ಸ್ಯಾಲ್ರಿ ಬರ್ತಾ ಇತ್ತು. ಕುಟುಂಬ ನಿರ್ವಹಣೆ ಮಾಡಿಕೊಂಡು ತಿರ್ಗಾ ಇಲ್ಲಿ ಕೃಷಿಗೆ ಕಳಿಸೋದು, ಮನೆ ಸಾಕೋದು ಅಷ್ಟು ಸುಲಭ ಅಲ್ಲ ಬೆಂಗಳೂರಂತ ದೊಡ್ಡ ಪಟ್ಟಣದಲ್ಲಿ. ಹಾಗಾಗಿ ನಾವು ಅಲ್ಲಿ ಬೆಂಗಳೂರನ್ನ ಬಿಡುವಂತ ಸಿಚುವೇಶನ್ ನಮಗೆ ಬಂದಿದೆ. ಆ ನಂತರ ನಿಮಗೆ ಪಗಾರ ಕಡಿಮೆ ಮಾಡಿದ್ರಲ್ಲ, ಎಷ್ಟು ಕೊಡ್ತಿದ್ರು ಅವಾಗ? 50% ಕಡಿಮೆ ಸರ್. ಈಗ 40,000 ರೂಪಾಯಿ ಸಂಬಳ ಅಂತ ಹೇಳಿದ್ರೆ ಈಗ 2-3 ನಮಗೆ ವಿದೌಟ್ ಸಂಬಳನೇ ಇಲ್ಲ. ಕಂಪನಿ ಕೆಲಸನೇ ನಡೆದಿಲ್ಲ 3 ಅವಾಗ 4 ಕೊರೋನಾದಲ್ಲಿ. ಅಲ್ಲಿ ಸಂಬಳ ಕೂಡ ನಮಗೆ ಸಿಕ್ಕಿಲ್ಲ. ಮತ್ತೆ ಕೆಲವು 50% ಮ್ಯಾನ್ ಪವರ್ ಅಂದ್ಕೊಂಡು ಅಲ್ಲಿ ಜನಗಳ ಕೂಡ ಕಟಿಂಗ್ ಮಾಡಲಿ ಸ್ಟಾರ್ಟ್ ಮಾಡಿದ್ರು. ನಮ್ಗೆ ಇರೋ ಕೆಲಸ ಮುಂದುವರ್ಸೋರಿಗೆ ಅರ್ಧ ಪಗಾರದಲ್ಲಿ ಕೆಲಸ ಮಾಡಬೇಕು, ಇಲ್ಲ ಮನೆಗೆ ಹೋಗ್ಬೇಕು. ಇಂಥ ಆಪ್ಷನ್ ಕೊಟ್ಟಾಗ ನಾವು ಮನೆ ಹೋಗೋ ಆಪ್ಷನ್ ಚೂಸ್ ಮಾಡಿಕೊಂಡು, ನಮಗೆ ಬೇರೆ ಇಲ್ಲಿ ಉದ್ಯೋಗ ಅಂತೂ ಇಲ್ಲ. ಹಾಗಾಗಿ ನಾವು ಕೃಷಿ ಮತ್ತೆ ಹೈನುಗಾರಿಕೆಗೆ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಅದನ್ನ ಮುಂದುವರ್ಸೋಣ ಅಂತ ಹೇಳ್ಬಿಟ್ಟು ಗಂಡ ಹೆಂಡತಿ ನಾವು ಹೆಂಡತಿ ಕೂಡ ನನ್ನ ಗ್ರಾಜ್ಯುಯೇಷನ್. ಅವಳು ನೌಕರಿ ಮಾಡ್ತಿದ್ರು, ಅವಳು ಪ್ರೈವೇಟ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ರು. ಅವರು ಬಿಟ್ಟರು? ಅವರು ಬಿಟ್ಟಿದ್ದಾರೆ, ಇಬ್ರು ಮಕ್ಕಳು ನನಗೆ. ಈಗ ನಿಮಗೆ ನೌಕರಿ ಇಲ್ಲ ಅಥವಾ ಸಂಬಳ ಕಟ್ಟು ಅಂತ ಅಂದಾಗ ಮನಸ್ಸಿನಲ್ಲಿ ಏನ್ ಅನಿಸ್ತು? ಮನಸ್ಸಿಗೆ ಆಘಾತ ಅಂತೂ ಆಗಿದ್ದಿದೆ. ಏನು ಮುಂದೆ ಅನ್ನೋದಂತದ್ದು. ಮತ್ತೆ ಒಂದು ಕಡೆ ನಮ್ಗೆ ಆಪ್ಷನ್ ಇತ್ತು ಅಂದ್ರೆ, ನಾನೊಬ್ರು ಕೃಷಿಕ, ಕೃಷಿ ಕುಟುಂಬದಿಂದ ಬಂದಂತವ್ರು, ನಾವೇ ನಮ್ಮ ಹೊಲ ಗದ್ದೆಯನ್ನ ಬಿಟ್ಬಿಟ್ಟು ಪಾಳು ಬಿಟ್ಬಿಟ್ಟು ಸಿಟಿ ಕಡೆ ಹೋಗಿ ದುಡಿಯೋದ್ರಿಂದ ನಾವೇ ಮಾಡಿದ್ರೆ ಮುಂದಿನ ಪೀಳಿಗೆಗೆ ಇದು ಗದ್ದೆ ಹೊಲ ಅನ್ನೋದು ಅಥವಾ ನಮ್ಮ ಮಕ್ಕಳಿಗೆ ಇದು ಮುಂದೆ ಕುಟುಂಬ ಆಧಾರಿತ ಒಂದು ಅಂತ ಬರೋದೇ ಇಲ್ಲ. ಹಾಗಾಗಿ ನಾವು ಈ ವಯಸ್ಸಲ್ಲಿ, ಇವಾಗ ಇನ್ನೂ ಆಪ್ಷನ್ ಇದೆ ನಮ್ಗೆ, ಇನ್ನೂ ವಯಸ್ಸಿದೆ, ಇವಾಗ ಒಂದು ಟ್ರೈ ಮಾಡುವ, ಇನ್ನೊಂದು 10 ವರ್ಷ ಕೃಷಿ ಚಟುವಟಿಕೆಯಲ್ಲಿ ತೊಡಗೊಳ್ಕೊಳ್ಳುವ, ನೋಡುವ ಮುಂದೆ ಮಾಡ್ಲಿಕ್ಕೆ ಆಗ್ತದ ಆಗುದಿಲ್ಲ, ಒಂದು ಚಾಲೆಂಜ್ ಆಗಿ ತಗೊಂಡು ಮಾಡುವ. ಯಾಕಂದ್ರೆ ಎಷ್ಟೋ ಯುವಕರು ಇದನ್ನ ಮಾಡಿದ್ದಾರೆ, ಇವಾಗ ಸಣ್ಣ ಸಣ್ಣ ಭೂಮಿಯಲ್ಲಿ ಒಂದೊಂದು ಗುಂಟೆ ಎರಡೆರಡು ಗುಂಟೆಯಲ್ಲಿ ಸಿಟಿ ಲೆವೆಲಲ್ಲೇ ಮಾಡಿದ್ದಾರೆ. ನಾವು ಹಳ್ಳಿಯಲ್ಲಿ ಇಷ್ಟು ಆಪ್ಷನ್ ಇಟ್ಕೊಂಡು, ಇಷ್ಟು ನಮಗೆ ಓಪನ್ ಹ್ಯಾಂಡ್ ಇಟ್ಕೊಂಡು ಯಾಕೆ ಮಾಡಬಾರ್ದು ಅಂತ ಒಂದು ಮನಸ್ಸಿಗೆ ಚಾಲೆಂಜ್ ತಗೊಂಡು ನಾವು ತಗೊಂಡಿದ್ದೀವಿ ಸರ್. ಮನಸ್ಸಿಗೆ ಇಲ್ಲಿಗೆ ಬಂದ್ರಿ ಮತ್ತೆ. ಹೌದು, ಊರಲ್ಲಿ ಸ್ವಾಗತ ಹೇಗಿತ್ತು ಸರ್? ಊರಲ್ಲಿ ಹೇಗಿದೆ ಅಂದ್ರೆ, ಮೊದ್ಲಿಂದನೂ ಒಂದು ದುಡ್ಡಿರೋರಿಗೆ ಒಂದು ತರ ನೋಡೋರು, ಒಂದು ನೌಕರಿ ಇರೋರಿಗೆ ನೋಡೋ ರೀತಿನೇ ಬೇರೆ ಇರ್ತದೆ. ಈಗ ನಾನು ಬೆಂಗಳೂರಿಂದ ಈಗ ಬಂದಾಗ ನನಗೆ ನೋಡೋ ರೀತಿನೇ ಬೇರೆ ಇರ್ತದೆ. ಈಗ ನಾನು ಸುಮ್ಮನೆ ಈಗ ಒಂದು ಗದ್ದೆಗೆ ಹೋಗಿ ನಾನು ಊರಿಗೆ ಎಂಟ್ರಿ ಆದಾಗ ನೋಡೋ ರೀತಿನೇ ಬೇರೆ ಇರ್ತದೆ. ರೈತರಿಗೆ ಯಾವ ಲೆವೆಲ್ ಅನ್ನೋದು ಇದರಲ್ಲಿ ಡಿಫ್ರೆನ್ಸ್ ಗೊತ್ತಾಗ್ತದೆ. ರೈತರ ಮಕ್ಕಳಿಗಾಗ್ಲಿ, ರೈತರಿಗೆ, ಇಲ್ಲಿ ದುಡಿಯೋರಿಗೆ, ಹೊಲ ಗದ್ದೆಯಲ್ಲಿ ದುಡಿಯೋರಿಗೆ ಎಷ್ಟು ಒಂದು ಮರ್ಯಾದೆ ಇರ್ತದೆ ಅನ್ನೋದು ನನ್ನ ಅನುಭವ, ಸ್ವಂತ ಅನುಭವ, ಅದರಲ್ಲಿ ತಿಳ್ಕೊಳ್ಬಹುದು. ನೌಕರಿ ಬಿಟ್ಟು ಬಂದ ಮೇಲೆ ನೌಕರಿ ಕಳ್ಕೊಂಡು ಮತ್ತೆ ಮನೆಗೆ ಬಂದ ನೋಡು ಅನ್ನುವಂಥದ್ದು ಮನಸ್ಸಿನೊಳಗೆ ಅವ್ರು ಅನ್ಕೊಂತಾರೋ ಏನು ಅಂತೇಳಿ ನಿಮಗೂ ಇರುತ್ತೆ. ನಮಗೂ ಒಂದು ಮುಜುಗರ ಇರ್ತದೆ. ಅದು ಆ ಮುಜುಗರ ಇಟ್ಕೊಂಡ್ರೆ ನಾನು ಮುಂದಿನ ಒಂದು ಏನ್ ಚಾಲೆಂಜ್ ಎಕ್ಸ್ಪೆಕ್ಟ್ ಮಾಡ್ಕೊಂಡ್ ಬಂದಿದ್ದೇನೆ ಅದು ಪೂರೈಸಲಿಕ್ಕೆ ಆಗೋದಿಲ್ಲ. ಬೇರೆಯವ್ರಿಗೋಸ್ಕರ ಬದುಕೋದ್ಕಿಂತ ನಮಗೋಸ್ಕರ ನಾವು ಬದುಕೋಬೇಕು ಅನ್ನೋದು ನಂದೊಂದು ಛಲ ಅಲ್ವಾ. ಅವ್ರೇನಂತಾರೆ, ಇವ್ರೇನಂತಾರೆ, ಅಥವಾ ಪಕ್ಕದವ್ರು ಏನಂತಾರೆ, ಇಲ್ಲ, ನಂದಿದೆ. ಒಂದು ಎಕರೆ ಜಮೀನ್ ಇದೆ, ಅದು ಬಂಗಾರ, ಭೂಮಿ ಅಂದ್ರೆ ಬಂಗಾರ, ಕೋಟಿ ಕೊಟ್ಟರೆ ಇದು ಸಿಗುದಿಲ್ಲ. ಒಂದ್ ಲಕ್ಷ ಸಂಬಳ ಕೊಡ್ತೇನೆ ಅಂದ್ರೆ ಈ ಒಂದು ನನಗೆ ಇಲ್ಲಿ ಜಮೀನ್ ಸಿಗುದಿಲ್ಲ ಬೆಂಗಳೂರಲ್ಲಿ. ಹಾಗಾಗಿ ನಾನು ಇಲ್ಲ, ನನ್ನ ಶ್ರೀಮಂತನದಿಂದ ಮನಸ್ಸಲ್ಲಿ ಇಟ್ಕೊಂಡು ನಾನು ಅದನ್ನ ಮುಂದುವರ್ಸ್ಕೊಂಡು ಹೋಗುದು. ಮತ್ತೆ ಇಲ್ಲಿ ನಮ್ಗೆ ನಾಳೆ ಏನಾಗುತ್ತೋ ಅನ್ನೋ ಹೆದರಿಕೆ ಇರಲ್ಲ. ಹೌದು ಸರ್, ಹೌದು, ಖಂಡಿತ. ಎರಡು ಹೊತ್ತು ಊಟಕ್ಕರ ಗ್ಯಾರಂಟಿ, ಮಲಗಲಿಕ್ಕೆ ಮನೆಗೆ ಗ್ಯಾರಂಟಿ, ಮಕ್ಕಳ ಶಾಲೆ ಗ್ಯಾರಂಟಿ, ಅದಕ್ಕೇನು ಸಮಸ್ಯೆ ಇಲ್ಲ. ಎಲ್ಲಿ ಬಾಡಿಗೆ ಕಟ್ಟಂಗಿಲ್ಲ ನಾನು. ನನ್ನ ಜಮೀನಿಗೆ ನಾನು ಹೋಗಿ ಒಂದು ಜೋಪಡಿ ಹಾಕೊಂಡು ಮಲಗಿದ್ರು ಅಲ್ಲಿ ಬಾಡಿಗೆ ಕಟ್ಟಂಗಿಲ್ಲ ನಾನು. ಯಾರ್ದು ಕಿರಿಕಿರಿ ಕೇಳೋದಿಲ್ಲ. ನನಗೆ ಬೇಕಾದ ಬೆಳೆ ನಾನು ಅಲ್ಲಿ ಬೆಳಿಬಹುದು, ಬೇಕಾದ ಬೆಳೆ ನಾನು ತಿಂಡಿ ಅಲ್ಲಿ ಮಾಡ್ಕೊಂಡು ತಿನ್ಬಹುದು. ಇದೊಂದು ಧೈರ್ಯ ಇದೆ. ಹಾಗೇನೆ ಈಗ ನಾ ಮಾತಾಡ್ಲಿಕ್ಕೆ ಇದೆಲ್ಲ ಚಲೋ ಇರ್ತದೆ ಸರ್. ಈಗ ನಮ್ಮಂತ ಸಣ್ಣ ರೈತರಿಗೆ, ಸಣ್ಣ ಜಮೀನು ಇರೋರಿಗೆ ಇದೆಲ್ಲ ಕೇಳಲಿಕ್ಕೆ ನೋಡ್ಲಿಕ್ಕೆ ಎಲ್ಲ ಚಲೋ ಇರ್ತದೆ. ಪ್ರಾಕ್ಟಿಕಲ್ ಆಗಿ ಮಾಡ್ಲಿಕ್ಕೆ ಹೋದಾಗ ಗ್ರೌಂಡ್ ಲೆವೆಲ್ ಅಲ್ಲಿ ನಾನು ಈಗ, ಯಾಕಂದ್ರೆ ನಾವು ಒಂದು ಎಜುಕೇಟೆಡ್ ಆಗಿದ್ರಿಂದ ತುಂಬಾ ಸಮಸ್ಯೆ ಫೇಸ್ ಮಾಡಬೇಕಾಗಿ ಬರ್ತದೆ, ಫೇಸ್ ಮಾಡ್ತಾ ಇದ್ದೇನೆ ಕೂಡ. ಈಗ ಒಂದ್ ಎಕರೆ ಜಮೀನು ಇದೆ ಅಂದ್ಕೊಂಡ್ರೆ ಅದ್ರಲ್ಲಿ ನಂದು ಅತಿಕ್ರಮಣನೂ ಇದೆ ಸರ್. ಅತಿಕ್ರಮಣ 50-60 ವರ್ಷದಿಂದ ಮಾಡಿರುವಂತ 1.5 ಎಕರೆ ಅತಿಕ್ರಮಣ ಕೂಡ ಇದೆ. ಅಟ್ಯಾಚ್ ಆಗಿ ರೆಕಾರ್ಡ್ ಜಮೀನು ಕೂಡ ಇದೆ. ನಮ್ದು ಭತ್ತ ಪ್ಲಸ್ ಮಳೆ ಆಧಾರಿತ ಬೆಳೆ ನಮ್ದು. ಮಳೆ ಬಂದ್ರೆ ಬೆಳೆ ಸರ್, ವಿಪರೀತ ಮಳೆ ಬಂದ್ರೂ ಬೆಳೆ ಹೋಯ್ತು, ಮಳೆ ಬಂದಿಲ್ಲ ಅಂದ್ರೂ ಬೆಳೆ ಹೋಯ್ತು. ಹೀಗಿರುವಾಗ ಸವಾಲುಗಳು ತುಂಬಾ ಇದೆ. ಸವಾಲುಗಳು ಎದುರಿಸಿ ನಿಲ್ಲಿಸುವಂತ ಕೆಪಾಸಿಟಿ ಇದೆ, ಐಡಿಯಾಸ್ ಇದೆ. ಆದ್ರೆ ಇನ್ನೊಂದು ಏನಂತಾರೆ, ಫೈನಾನ್ಸಿಯಲ್ ಸೈಡ್ ನೋಡ್ಲಿಕ್ಕೆ ಹೋದಾಗ ನಮ್ಗೆ ಅದ್ರ ತಾಕತ್ತಿಲ್ಲ ಸರ್. ಬಂಡವಾಳ, ಬಂಡವಾಳ ದೃಷ್ಟಿಯಿಂದ ನೋಡ್ಲಿಕ್ಕೆ ಹೋದಾಗ ನಮ್ಗೆ ಅದ್ರದ್ದು ತಾಕತ್ತಿಲ್ಲ. ಒಂದ್ ಎಕರೆ ಜಮೀನಲ್ಲಿ ನಾನು ಈಗ ನಾಳೆ ಹೆಂಗ್ ಮಾಡ್ಬಿಡ್ತೀನಿ, ಹೆಂಗ್ ಮಾಡ್ಬಿಡ್ತೀನಿ ಅಂತ ನನ್ನ ಮನಸ್ಸಲ್ಲಿ ತುಂಬಾ ಇದೆ. ಒಂದ್ ಎಕರೆಯಲ್ಲಿ ನಾನು 10 ಲಕ್ಷ ದುಡಿತೀನಿ ಅನ್ನೋದು. ಈಗಿನ ಪರಿಸ್ಥಿತಿಯಲ್ಲಿ ಈಗಿನ ವಾತಾವರಣಕ್ಕೆ ಭತ್ತ ಬಿಟ್ರೆ ನನಗೆ ಬೇರೆ ಬೆಳೆ ಬೆಳಿಲಿಕ್ಕೆ ನನಗೆ ಆಗ್ತಾ ಇಲ್ಲ. ಒಂದು ನೀರಿನ ಸಮಸ್ಯೆ ಆಗ್ತದೆ ಸರ್. ನಮ್ಗೆ ಯಾವುದೇ ಡ್ಯಾಮು, ಕೆನಲು ಅಥವಾ ಇದರದು ಬೋರು ಅಂತ ನಾವು ಬಾಯಲ್ಲಿ ಹೇಳ್ಬಿಡ್ಬೋದು ಸರ್. ಒಂದು ಬೋರ್ ಈಗ ಹೊಡಿಸ್ಲಿಕ್ಕೆ ನನಗೆ ಮಿನಿಮಮ್ 1.5-2 ಲಕ್ಷ ರೂಪಾಯಿ ಅಮೌಂಟ್ ಬೇಕಾಗ್ತದೆ. ನಮ್ಮ ಖಾತೆ ಬಿಟ್ಟು ಅತಿಕ್ರಮಣ ಜಾಗದಲ್ಲಿ ನಾನು ನನ್ನ ಇರೋ ಭೂಮಿಯಲ್ಲಿ ಬೋರ್ ಹೊಡಿಬೇಕಂದ್ರೆ ಯಾವುದೇ ಸರ್ಕಾರದ ಸೌಲಭ್ಯಗಳು ನಾನು ತಗೊಳ್ಳಿಕ್ ಆಗುದಿಲ್ಲ. ಯಾವ ಸ್ಕೀಮ್ ನನಗೆ ತಗೊಳ್ಳಿಕ್ ಆಗುದಿಲ್ಲ. 1-2 ಲಕ್ಷ ರೂಪಾಯಿ ನಾನು ಎಲ್ಲಿಂದ ಹಂಚುದು ಸರ್? ನನ್ನ 1-3 ವರ್ಷದ ಸೇವಿಂಗ್ಸ್ ಇರ್ತದೆ. ಎಲ್ಲಿ ಹೊರಗಡೆ ಹೋಗಿ ದುಡಿದ್ರೆ 40-50 ಸಾವಿರ ರೂಪಾಯಿ ದುಡಿಯುವಾಗ 5-6 ವರ್ಷ ಆದ್ರೆ ನಾನು 1-1.5 ಲಕ್ಷ ಕೂಡಿಡಬಹುದು. ಈಗ ನಾನು ಭತ್ತ ಬೆಳೆ ಬೆಳ್ಕೊಂಡು 1 ವರ್ಷಕ್ಕೆ ನಾನು 1 ಎಕರೆಯಲ್ಲಿ ಹಬ್ಬ ಬಂದ್ರೆ 10 ಕ್ವಿಂಟಲ್ ಬೆಳಿಬಹುದು ಸರ್. ಹಳೆ ಪದ್ಧತಿಯಲ್ಲಿ ಕೊಟ್ಟಿಗೆ ಗೊಬ್ಬರ ಹಾಕೊಂಡು ನಾನು ಬೆಳಿತೀನಿ. ನಂದೇ ದನ ಇದೆ, ಸರ್ಕಾರ ಗೊಬ್ಬರ ತಗೊಂಡು ಬಂದು ನಾನು ಹಾಕುವಷ್ಟು ನನಗೆ ಕೆಪಾಸಿಟಿ ಇಲ್ಲ. ಅದು ಹಾಕಿದ್ರೆ ಇಳುವರಿ ಡಬಲ್ ಆಗ್ಬಹುದು, ಮತ್ತೆ ಅದು ನನಗಿಲ್ಲ. 1 ಎಕರೆಯಲ್ಲಿ ನಾನು 10 ಚೀಲ ಬೆಳೆ ಬೆಳಿಬೇಕಂತೇಳಿದ್ರೆ ಕನಿಷ್ಠ ಪಕ್ಷ 60-80 ಆಳುಗಳು ಅಲ್ಲಿ ದುಡಿಸಬೇಕಾಗ್ತದೆ. ನಾವು ಸ್ವಂತ ದುಡಿಯೋದು ಬಿಟ್ಟು ಈಗಿನ ಇದಕ್ಕೆ 500-600 ರೂಪಾಯಿ ಸರ್ ಒಂದು ಪರ್ ಡೇ ಒಂದು ಲೇಬರ್ಗೆ. 50-60 ಲೇಬರ್ಗೆ ನಾನು ಎಷ್ಟು ಖರ್ಚು ಮಾಡ್ಬೇಕು ಸರ್? ಭತ್ತ ಬಿತ್ತೋದ್ರಿಂದ ಹಿಡಿದು ನಾಟಿ ಮಾಡೋದ್ರಿಂದ ಹಿಡಿದು ಭತ್ತ ಕುಯ್ಯೋದ್ರಿಂದ ಹಿಡಿದು ಭತ್ತ ರಾಶಿ ಮಾಡಬೇಕು, ಅದನ್ನ ಮತ್ತೆ ತುಳಿಸಬೇಕು, ಗಾಳಿ ಕೊಡಬೇಕು, ಚೀಲ ತುಂಬಿಸಬೇಕು, ಮತ್ತೆ ಅದನ್ನು ಮನೆಗೆ ತರಬೇಕು. ಎಂಡ್ ಆಫ್ ದ ಡೇ ನನಗೆ 1,300-1,400 ರೂಪಾಯಿ ಕ್ವಿಂಟಲ್ಗೆ ಒಂದು ಎವರೇಜ್ ದುಡ್ಡು ಸರ್. 10 ಕ್ವಿಂಟಲ್ ನಾನು ಬೆಳೆದ್ರೆ 10,000 ಇಲ್ಲಿ ಒಂದು 15,000 ರೂಪಾಯಿ ನಾನು ಭತ್ತ ಬೆಳೆದಂಗಾಗುತ್ತೆ 1 ವರ್ಷಕ್ಕೆ ಎವರೇಜ್. 15,000 ರೂಪಾಯಿ ನಾನು ಬೆಳಿಲಿಕ್ಕೆ ನಾನು ನನ್ನ ಹೆಂಡತಿ ನನ್ನ ಅಮ್ಮ 3 ಜನರದ್ದು ಕಾಸ್ಟಿಂಗ್ ಬಿಟ್ಟು 50 ಆಳುಗಳಿಗೆ ನಾನು ದುಡ್ಡು ಕೊಡಬೇಕು. ಪ್ಲಸ್ ಒಂದು ವರ್ಷದ ಇಡೀ ನನ್ನ ಸಂಸಾರದ ಬೇರೆ ಖರ್ಚುಗಳು ನಿಭಾಯಿಸ್ಕೊಂಡು ಹೋಗ್ಬೇಕದ್ರಲ್ಲಿ. ಸಡನ್ ಆಗಿ ಮಳೆ ಬಂದಿಲ್ಲ ಅಥವಾ ವಿಪರೀತ ಮಳೆ ಆಗೋಯ್ತು, ಅರ್ಧ ಎಕರೆ ಕೊಚ್ಕೊಂಡು ಹೋಯ್ತು ನಂದು. ಏನು ಮಾಡೋದು ಸರ್, 5 ಕ್ವಿಂಟಲ್ ಭತ್ತ ಆಯಿತು. ಆಳುಗಳಿಗೆ ಅದೇ ದುಡ್ಡು ಕೊಡಬೇಕು, ಅದೇ ಮೇಂಟೆನೆನ್ಸ್ ಮಾಡಬೇಕು, ಇಡೀ ಒಂದು ವರ್ಷ ನಾನು ಕಾಯ್ಕೊಂಡು ಕೊಡಬೇಕು. ಮತ್ತು ಹಠಾತ್ತನ್ನು ಏನು ಮಾಡ್ತಾರೆ, ಆನೆ ದಾಳಿ ಮಾಡ್ತೇವೆ ಸರ್. ಆನೆ ದಾಳಿ ಮಾಡಿದ್ರೆ ಏನಾಗ್ತದೆ, ನನಗೆ ರೆಕಾರ್ಡ್ ಉತ್ತರ ಇದ್ದರೆ ನಿಮಗೆ ಏನಾದರೂ ಅದರದ್ದು ಪರಿಹಾರ ಸಿಗ್ತದೆ. ಪರಿಹಾರ ಹೆಂಗೆ ಕೊಡ್ತೀರಿ ನೀವು? ಒಂದು ಎಕರೆಗೆ ಹಬ್ಬ ಬಂದರೆ 3-4 ಸಾವಿರ ರೂಪಾಯಿ ಕೊಡ್ಬೋದು. ಫುಲ್ಲ ಇಡೀ ಒಂದು ಎಕರೆ ಖಾಲಿ ಮಾಡಿದ್ರೆ, ಅದು ಆನೆ ಬಂದರೆ ಹಂಗೆ ಮಾಡೋದಿಲ್ಲ ಸರ್, ಸೆಂಟ್ರಿಂದ ದಾಟೋಗ್ತದೆ. ಒಂದು 4 ಆನೆ ಬಂದರೆ ಸುಮ್ಮನೆ ನಡ್ಕೊಂಡು ಒಂದು ಹಾದಿ ಮಾಡ್ಕೊಂಡು ಹೋಗ್ಬಿಡ್ತವೆ. ಒಂದೊಂದು ಕಾಲಿಗೆ ಒಂದೊಂದು ಹೆಜ್ಜೆಗೆ 5-6 ಏನು ನೆಟ್ಟಿ ಅಂತ ಹೇಳ್ತಾರೆ, ಅದು ಹೋಗ್ತದೆ. ಒಂದ್ಸಲ ಅದು ಕಾಲಿಟ್ರೆ 4×8 ಒಂದ್ಸಲ ಕಾಲಿಟ್ರೇನೆ ಸಾಕು. ಸೊ ಈ ರೀತಿ ಸಮಸ್ಯೆ ಇರುವಾಗ, ಅದರಲ್ಲೂ ನಾವು ಅತಿ ಸಣ್ಣ ರೈತರಾಗಿರೋದ್ರಿಂದ ನಮಗೆ ಬೇರೆ ವಿಧಿನೇ ಇಲ್ಲ. ಅವಾಗ ಏನ್ ಮಾಡ್ತೇವೆ, ನಮ್ಮಂತ ಹುಡುಗರಿಗೆ ಏನ್ ಮಾಡ್ತಾರೆ, ನನ್ನ ತಂದೆ ತಾಯಿಗಳು ಏನ್ ಮಾಡ್ತಾರೆ, ಪಟ್ಟಣಕ್ಕೆ ಕಳಿಸ್ಬಿಡ್ತಾರೆ. ನನ್ನ ಇದರಲ್ಲೂ ಅದೇ ಆಗಿರೋದು, ಪಟ್ಟಣಕ್ಕೆ ಹೋಗಿ ಮಾಡಿದ್ವಿ, ತಿರ್ಗಾ ನಾವು ಬೇಡ ಇದು ಬೇಡ ಅಂದ್ರೆ ಮತ್ತೆ ಈಗ ವಾಪಸ್ ಬಂದು ಮಾಡಬೇಕು. ಬಟ್ ಈ ಎಲ್ಲ ಚಾಲೆಂಜ್ಗಳು ನಾವು ಎದುರಿಸಬೇಕಾಗ್ತದೆ ಸರ್. ಸರಿ, ಇಷ್ಟೆಲ್ಲ ಸಮಸ್ಯೆಗಳನ್ನ ಆಳವಾಗಿ ಅರ್ಥ ಮಾಡಿಕೊಂಡಿರಿ. ಈಗ ನನ್ನ ಪ್ರಶ್ನೆ ಏನಂದ್ರೆ, ಓದಿದಿರಿ, ಏನೋ ಒಂದು ಸಾಧನೆ ಮಾಡಿದ್ರೆ ಅಲ್ಲಿ ಮಾಡಲೇಬೇಕು ಅಂತ ಬಂದಿದ್ದಾರೆ, ಹೇಗೆ ಮಾಡ್ತೀರಿ, ಮತ್ತೆ ಹೇಗೆ ಪ್ಲಾನ್? ಸರಿ, ಈಗ ನಾನು ಹೇಳ್ದಂಗೆ ಒಂದು ಅತಿಕ್ರಮಣ ಭೂಮಿಯಲ್ಲಿ ನಮಗೆ ಏನಾದರೂ ಸರ್ಕಾರ ಅದಕ್ಕೆ ಒಂದು ವ್ಯವಸ್ಥಿತವಾಗಿ ಮಾಡಿಕೊಡ್ಬೇಕು. ಹೆಂಗೆ ಈಗ ನೀವು ಹೇಳಿದ್ರೆ ಬೋರ್ವೆಲ್ ಹೊಡ್ಕೊಳ್ಬೇಕಂತ ಹೇಳಿದ್ರಿ, ಬೋರ್ವೆಲ್ ಹೊಡ್ಸಿ ಮತ್ತೆ ಬೇರೆದವ್ರ ಮೇಲೆ ಅವಲಂಬನೆ ಆಗ್ಬೇಕು. ಬೇರೆ ಬೆಳೆಗಳಿಗೆ ನಾವು ಹೋಗಬೇಕು, ಭತ್ತ ಬಿಟ್ಟು ಅಲ್ಟರ್ನೇಟ್ ಬೆಳೆ. ಈಗ ಅಡಿಕೆಗೆ ತುಂಬಾ ರೇಟ್ ಬರ್ತಾ ಇದೆ, ಅಡಿಕೆ ಒಂದು ಕನಿಷ್ಠ ಪಕ್ಷ ಒಂದು ಎಕರೆಗೆ ಅಡಿಕೆ ಹಾಕೊಂಡು ಇನ್ನೊಂದು 1/2 ಎಕರೆಗೆ ಭತ್ತ ಮಾಡ್ಕೊಂಡ್ರೆ, ಭತ್ತ ಜೀವನಾಧಾರಕ್ಕೆ ನಾವು ಮಾಡಿಕೊಂಡು ಇದನ್ನ ವಾಣಿಜ್ಯ ಬೆಳೆಯಾಗಿ ನಾವು ಪರಿವರ್ತನೆ ಮಾಡ್ಕೊಳ್ಬಹುದು. ಗದ್ದೆನ ಆ ಐಡಿಯಾಸ್ ಕೂಡ ಇದೆ ಸರ್. ಮತ್ತೆ ಅದರಲ್ಲಿ ಸಮಸ್ಯೆ ಏನು, ಅಡಿಕೆ ತೋಟ ಒಂದ್ ಸ್ವಲ್ಪ ಮಾಡೋಣ, ತೋಟ ಮಾಡಿದ್ರೆ ಅನುಕೂಲ ಇದೆ. ತೋಟ ಬರೀ ಅಡಿಕೆ ಅಷ್ಟೇ ಅಲ್ಲ, ಅಡಿಕೆ ಜೊತೆಗೆ ಅನೇಕ ಬೆಳೆಗಳನ್ನ ಬೆಳಿಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ 1 ಎಕರೆದೊಳಗೆ ಇವತ್ತಿನ ರೇಟಿನ ಪ್ರಕಾರ ನೋಡಿದ್ರೆ ನಮ್ಗೆ 5-6 ಲಕ್ಷ ತನಕ ದುಡಿಲಿಕ್ಕೆ ಸಾಧ್ಯತೆ ಇದೆ, ಹೌದಲ್ಲ? ಈ ಪರ್ಯಾಯ ಆಲೋಚನೆ ಮಾಡಿದಾಗ ಅದಕ್ಕೆ ಬೇಕಾದಂತ ಪ್ಲಾನ್ ಕೂಡ ಮಾಡ್ಕೋಬೇಕು. ನಮ್ಗೆ 1 ವರ್ಷಕ್ಕೆ ಅಷ್ಟೆಲ್ಲ ಮಾಡ್ಲಿಕ್ಕೆ ಆಗಲ್ಲ, ವರ್ಷ ಒಂದು 10 ಗುಂಟೆ ಮಾಡ್ಕೊಂತ ಹೋಗೋಣ ಅನ್ನುವಂಥದ್ದಾಗಿದೆ. ಮತ್ತೆ ಸರ್ಕಾರದಿಂದ ಸೌಲಭ್ಯ ಇದೆ. ಈಗ 1 ಎಕರೆ ನಿಮ್ದು ನಿಮ್ಮ ಹೆಸರಲ್ಲೇ ಜಮೀನಿದೆ, ನಿಮ್ಮ ಹೆಸರಲ್ಲೇ ಇರೋದ್ರಿಂದ ತೋಟಗಾರಿಕೆ ವಿಸ್ತರಣಾ ಕಾರ್ಯಕ್ರಮ ಇದೆ ತೋಟಗಾರಿಕೆ ಇಲಾಖೆಯಲ್ಲಿ. ಎಲ್ಲ ಖರ್ಚು ಅವರೇ ಕೊಡ್ತಾರೆ, 90% ನಿಮ್ಮ ಖರ್ಚುಗಳನ್ನ ಅವರೇ ಕೊಡ್ತಾರೆ. ಆ ಸೌಲಭ್ಯ ಎಲ್ಲ ಬಳಸ್ಕೋಬೇಕು ಸರ್. ಇದು ನೀವು ಹೇಳ್ದಂಗೆ ಈಗ ನಮಗೆ ಗ್ರೌಂಡ್ ಲೆವೆಲಲ್ಲಿ ಇಂಥ ಸೌಲಭ್ಯಗಳ ಬಗ್ಗೆ ನಮಗೆ ವಿಸ್ತಾರವಾಗಿ ತಿಳಿಸುವಂತ ಮಾಹಿತಿ ಕೇಂದ್ರಗಳು ಹಳ್ಳಿ ಲೆವೆಲಲ್ಲಿ ಹುಡುಕ್ಬೇಕು ಸರ್. ಈಗ ನಾನು ಕಲ್ತಿದ್ದೇನೆ, ನನ್ನ ಹೆಂಡತಿ ಕಲ್ತಿದ್ದಾಳೆ, ಇಬ್ರು ಹುಡುಕ್ತೇವೆ. ತೋಟಗಾರಿಕೆ ಇಲಾಖೆಗೆ ಹೋಗಿ, ಕೃಷಿ ಇಲಾಖೆಗೆ ಹೋಗಿ, ಪಶು ಸಂಗೋಪನೆ ಇಲಾಖೆಗೆ ಹೋಗಿ, ನಿಮ್ಮ ಈಗಿನ ಪರಿಸ್ಥಿತಿ ಏನಿದೆ, ಹಿಂಗಿದೆ, ಈ ಸ್ಟೇಜ್ ಅಲ್ಲಿ ಇದೇನೆ, ನಿಮ್ಮಲ್ಲಿ ನನಗೆ ಅನುಕೂಲ ಆಗುವಂತದ್ದು ಯಾವ್ದಾದ್ರು ಸ್ಕೀಮ್ಸ್ ಇದೆ ದಯವಿಟ್ಟು ನನಗೂ ಕೂಡ ಈ ವರ್ಷ ಆಗ್ಲಿಲ್ಲ ಮುಂದಿನ ವರ್ಷ ಆದ್ರೂ ಮಾಡಿ, ಹಿಂಗೆ ಕೇಳ್ಬೇಕು ಸರ್. ಇದು ನಾನು ರೈತನಾಗಿ ಮಾತಾಡ್ತಾ ಇರೋದ್ರಿಂದ ಸಿದ್ದೇಶ್ವರ್ ಅಂತ ಇಂಡಿವಿಜುವಲ್ ಆಗಿ ಮಾತಾಡಿದ್ರೆ ಇದನ್ನ ನಾನು ಹೋಗಿ ನಾನು ಮಾಡ್ತೇನೆ ಸರ್, ನಾನು ಮಾಡ್ತಾನೆ ಇದ್ದೀನಿ ಕೂಡ. ಬಟ್ ನನ್ನ ಒಂದು ಉದ್ದೇಶ ಏನಂತ ಹೇಳಿದ್ರೆ, ನನ್ನಂತ 50 ಜನ ಇದ್ದಾರೆ, ನನ್ನ ಹತ್ರ 1 ಎಕರೆ ಇದೆ, 1/2 ಎಕರೆ ಇರೋರಿದ್ದಾರೆ, ಗುಂಟೆ ಜಾಗ ಇರೋರಿದ್ದಾರೆ, ಇಂಥ ಮಾಹಿತಿಗಳು ಅವರು ಹೋಗಿ ಮಾತಾಡುವಂತ ಕೆಪಾಸಿಟಿ ಇಲ್ಲ ಸರ್. ಸರಿಯಾಗಿ ಕನ್ನಡ ಮಾತಾಡ್ಲಿಕ್ಕೆ ಬರುವುದಿಲ್ಲ ನಮ್ಮ ಹಳ್ಳಿಯಲ್ಲಿ, ಕೊಂಕಣಿ ಮತ್ತೆ ಮರಾಠಿ ಆಧಾರಿತ ಊರಾಗಿರೋದ್ರಿಂದ ಈಗ ಆಫೀಸರ್ ಬಂದ್ರೆ ನಾವು ಮಾತಾಡ್ಲಿಕ್ಕೆ ಹೆದರ್ತೇವೆ. ನಾವು ಬೇರೆ ಊರು ನೋಡ್ಕೊಂಡ್ ಬಂದಿದ್ದೇವೆ, ನಮಗೆ ಗೊತ್ತಿದೆ, ನಾವು ಮಾತಾಡ್ತೇವೆ ಸರ್. ಅದೇ ನನ್ನ ತಾಯಿ ಮಾತಾಡೋದ್ರೆ ಮಾತಾಡೋದಿಲ್ಲ, ನನ್ನ ದೊಡ್ಡಪ್ಪ ಮಾತಾಡೋದ್ರೆ ಮಾತಾಡೋದಿಲ್ಲ. ಇಲ್ಲಿ ಏನ್ ಮಾಡಬಹುದಂದ್ರೆ, ನಿಮ್ಮಂತವರು ಒಂದು ಮುಂದಾಳತ್ವ ವಹಿಸಬೇಕು. ಖಂಡಿತವಲ್ಲ ಸರ್, ಅವಕಾಶ ಸಿಕ್ಕಿದ್ರೆ ನಾವು ಅದನ್ನ ಮಾಡೇ ಮಾಡ್ತೇವೆ. ಮತ್ತೆ ನಮ್ಮ ಜೊತೆಗೆ ನನ್ನ 4 ಜನರಿಗೂ ಮುಂದೆ ಕರ್ಕೊಂಡು ಹೋಗುವಂತ ಅವ್ರ 4 ಜನ ಮತ್ತೆ ಅವರು 10 ಜನ ಹೇಳ್ತಾರೆ ಸರ್. ಚಾನೆಲ್ ಒಂದು ಕಡೆ ನಾವು ಸ್ಟಾರ್ಟ್ ಮಾಡಿದಾಗ ತಾನೇ ಅದು, ಹೌದಲ್ಲ? ಖಂಡಿತ ಸರ್, ಆ ಪ್ರಯತ್ನ ಮಾಡ್ತಾ ಇರಬೇಕು. ಮತ್ತೆ ಒಂದು ಸರಿ ನಾವು ಅದಕ್ಕೆ ಆಲೋಚನೆ ಮಾಡಿದೀವಿ ಅಂದ್ರೆ ಗುರಿ ಮುಟ್ಟು ತನಕ ನಿಲ್ಕ. ಅಲ್ಲಿ ಇವತ್ತು ಹೋದಾಗ ಅವರು ಆಫೀಸರ್ ಸಿಗ್ಲಿಲ್ಲ ಅಥವಾ ನಾಳೆ ಬಾ ಅಂದ್ರು ಇನ್ನೊಂದ್ಸಲ ಬಾ ಅಂದ್ರು ಇರ್ತಾವ, ಅವ್ರಿಗೂ ಅಂತ ಒತ್ತಡ ಇರಬಹುದು, ಸಿಬ್ಬಂದಿ ಕೊರತೆ ಇರಬಹುದು ಅಥವಾ ಏನೋ ಇರಬಹುದು. ನೀವು ನಿರಂತರವಾಗಿ ಯಾವ್ಯಾವ ಲೆವೆಲ್ನೊಳಗೆ ಪ್ರಯತ್ನ ಮಾಡಬೇಕು ಮಾಡ್ತಾ ಇರಬೇಕು. ಮತ್ತೆ ನಿಮಗೆ ಸಾಲ ಸೌಲಭ್ಯ ಎಲ್ಲಿ ಸಿಗುತ್ತೆ ಆ ನಿಟ್ಟಿನೊಳಗೂ ಪ್ರಯತ್ನ ಮಾಡ್ತಾ ಇರಬೇಕು. ನಿಮ್ದೇ ಅಂತ ಜಮೀನಿದೆ, ನಿಮ್ದೇ ಅಂತ ಮನೆ ಇದೆ, ಇಂಥವ್ರಿಗೂ ಕೂಡ ಸೌಲಭ್ಯ ಇದ್ದೇ ಇರ್ತಾವ. ಸಮಸ್ಯೆ ಆಗಿರೋದು ಏನಂದ್ರೆ, ಈಗ ನಾವು ಅತಿಕ್ರಮಣ ಹಿಡುವಳಿದಾರರು ಆಗಿರೋದ್ರಿಂದ ಅತಿಕ್ರಮಣ ಜಮೀನಿಗೆ ಅದನ್ನ ಬಿಟ್ಬಿಟ್ರಿ. ಅತಿಕ್ರಮಣ ಸದ್ಯಕ್ಕೆ ನೀವು ಪ್ಲಾನ್ ಮಾಡೋದು, ಅಲ್ಲಿ ಸರ್ಕಾರ ಸೌಲಭ್ಯ ಯಾವ್ದು ಸಿಗಲ್ಲ, ಯಾವ್ದು ಸಿಗುದಿಲ್ಲ, ಸಾಲ ಸೌಲಭ್ಯ ಸಿಗುದಿಲ್ಲ, ಯಾವ ಸರ್ಕಾರದ ಸೌಲಭ್ಯ ಸಿಗುದಿಲ್ಲ, ಈಗ ಬೆಳೆ ಹಾನಿ ಆದ್ರೆ ಸಿಗುದಿಲ್ಲ, ಬೆಳೆ ನೆಡ್ಲಿಕ್ಕೆ ಪ್ಲಾನ್ ಸಿಗುದಿಲ್ಲ. ಈಗ ಇರೋ 1 ಎಕರೆ ಜಮೀನಲ್ಲಿ ಒಂದು ಎಕರೆಗಿಂತ ಕಡಿಮೆ ಇರೋ ಹಿಡುವಳಿದಾರರು ಇದ್ದಾರೆ, ಪ್ಲಸ್ ಅತಿಕ್ರಮಣ ಅಟ್ಯಾಚ್ ಆಗಿ 2 ಎಕರೆ. ನಮ್ಮ ಕಡೆ ಎಲ್ಲ ಹಾಗೆ ಸರ್, ಅತಿಕ್ರಮಣ ಪ್ಲಸ್ ಇದು, ಬಟ್ ಇದು ಕಡಿಮೆ ಇರ್ತದೆ, ಅತಿಕ್ರಮಣ ಮಾಡಿರೋ ಜಾಸ್ತಿ ಇರ್ತದೆ. ಅದು ಇವತ್ತಿಂದಲ್ಲ, 50-60 ವರ್ಷದಿಂದ ಮಾಡ್ಕೊಂಡ್ ಬಂದಿರುವಂತ ಅತಿಕ್ರಮಣ. ಇಲ್ಲಿ ಹೇಗೆ ಮಾಡಬಹುದು ಅಂದ್ರೆ, 1 ಎಕರೆಯನ್ನ ನೀವು ನಿಮ್ಮ ಹೆಸರಲ್ಲೇ ಇದೆ, ಅದನ್ನ ಬೆಳೆಸ್ತೀರಿ, ಅಲ್ಲಿಂದ 4-5 ಲಕ್ಷ ರೂಪಾಯಿ ಇದು ಆದಾಯ ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಆ ದುಡ್ಡನ್ನು ಬೆಳೆಸ್ಕೊಂಡು ಅತಿಕ್ರಮಣದ ಫಲನು ಅಭಿವೃದ್ಧಿಪಡಿಸಲಿಕ್ಕೆ ಸಾಧ್ಯತೆ ಇದೆ. ತೋಟಗಾರಿಕಾ ಬೆಳೆ ನಾನು ಬೆಳಿಬೇಕಂದ್ರೆ ಕನಿಷ್ಠ ಪಕ್ಷ 6-7 ವರ್ಷ ಬೇಕು ಸರ್, ಒಂದು ಬೆಳೆ ಕೈಗೆ ಬರ್ಬೇಕಂದ್ರೆ. ಅದ್ರ ಮಧ್ಯೆ ಬೇರೆ ಬೇರೆ ಬೆಳೆ ಬೆಳಿಬಹುದು? ಹೌದು, ಬೆಳಿಬಹುದು ಸರ್. ಅವು ನಿರಂತರ ಆದಾಯ ಕೊಡ್ತಾವು, ಬಾಳೆ ಹಾಕ್ಬಹುದು, ಬಾಳೆ ಕೊಡುತ್ತೆ ನಿರಂತರ ಆದಾಯ ಕೊಡುತ್ತೆ. ಕಾಳುಮೆಣಸು ಹಾಕ್ಬಹುದು, ಬಾಳೆ ಪ್ಲಸ್ ಏನು ವರ್ಷಕ್ಕೆ ಬೆಳೆ ತೆಗೆಯುವಂತ ಬೆಳೆಗಳು ಇದ್ರ ಜೊತೆ ಜೊತೆಗೆ ಮಾಡುವಂತ ಪ್ಲಾನ್ ಕೂಡ ಮಾಡ್ಕೊಂಡಿದ್ದೀವಿ. ಪೇಟೆ ಸಮೀಪ ಇದೆ ನಿಮ್ಗೆ, ತರಕಾರಿ ಬೆಳೀರಿ, ಹೂ ಬೆಳೀರಿ, ಹಣ್ಣು ಬೆಳೀರಿ, ಇಂಥವೆಲ್ಲಾನು ಸಾಧ್ಯತೆ ಇರುವಾಗ. ಹೌದು, ಖಂಡಿತ ಸರ್. ನೀವು ಹಂಗಾಗಿ ಚಾಲೆಂಜ್ ಹಾಕಿ ಬಂದಿದ್ದು, ಅದನ್ನ ಅಪ್ರೂವ್ ಮಾಡಿ ತೋರಿಸಿ ನಿಮ್ಮ ಗೆಳೆಯರನ್ನ ಬೆಂಗಳೂರಿಂದ ಕರೆಸಿ ನಿಮ್ ತೋಟ ತೋರಿಸ್ಬೇಕು. ಖಂಡಿತ ಸರ್, ಅದು ಹಾಗೆ ಆಗ್ತದೆ. ಹೈನುಗಾರಿಕೆ ಮಾಡ್ತಾ ಇದ್ರಿ? ಹೈನುಗಾರಿಕೆ ಮಾಡ್ತಾ ಇದ್ದೀನಿ ಹೇಳಿ. ಹೈನುಗಾರಿಕೆಯಲ್ಲಿನು ತುಂಬಾ ಸಮಸ್ಯೆ ಇದೆ ಸರ್. ಒಂದು ಇದೇ ಸಮಸ್ಯೆ, ಈಗ ನೋಡಿ ಹೇಳ್ದಂಗೆ, ಈಗ ನಮ್ಮ ಕಾಡಲ್ಲಿ ಇರೋದ್ರಿಂದ ನಾವು ದನಗಳಿಗೆ ನಾವು ಕಟ್ಕೊಂಡು ಸಾಕ್ಲಿಕ್ಕೆ ಕಷ್ಟ ಆಗ್ತದೆ, ಹಾಗಂತ ದನಗಳನ್ನ ಬಿಟ್ಬಿಟ್ಟು ಸಾಕೋದು ಕಷ್ಟ ಆಗ್ತದೆ. ಈಗ ಹೋದ ವರ್ಷ 2 ಎಮ್ಮೆ ನಂದು ತಿನ್ಕೊಂಡೋಯ್ತು ಸರ್, ಅದು ಹುಲಿ ಹಿಡ್ಕೊಂಡೋಗಿದೆ. 2 ಎಮ್ಮೆ, ಒಂದು ಕರ ಹಾಕಿರುವಂತ ಎಮ್ಮೆ, ಹಾಲು ಕರೆಯುವಂತ 3 ತಿಂಗಳದ್ದು ಎಮ್ಮೆ, ಒಂದು ಗಬ್ಬ ಇರುವಂತ ಎಮ್ಮೆ. ಈಗ ಅದೇ ಎಮ್ಮೆ ಮಾರ್ಕೆಟ್ ಅಲ್ಲಿ ನಾನು ತಗೊಳ್ಬೇಕಾದ್ರೆ ಸರ್, 1-1.5 ಲಕ್ಷ ಒಂದು ಎಮ್ಮೆ ಸರ್, ಅಂದ್ರೆ ದೊಡ್ಡ ಜಾತಿ ಎಮ್ಮೆ. ಮಿನಿಮಮ್ 1 ಲಕ್ಷನೇ ಇಟ್ಕೊಳ್ಳಿ ಸರ್, 2 ಲಕ್ಷ ಹೋಯ್ತು. ಅದಕ್ಕೆ ನಮ್ಗೆ ಯಾವುದೇ ಡಿಪಾರ್ಟ್ಮೆಂಟ್ ಇಂದ ಯಾವುದೇ ನಮಗೆ ಪರಿಹಾರ ಸಿಗುದಿಲ್ಲ. ಕಾಡಲ್ಲಿ ಹೋಗಿ ತಿಂತ ಅಂತ ಹೇಳಿದ್ರೆ ಕಾಡದು ನಮ್ದೇ ತಪ್ಪು, ನಾವು ಕಾಡಲ್ಲಿ ಬಿಟ್ಟಿರೋದು. ಈಗ ಹಂಗೆ ಕಟ್ಕೊಂಡು ಸಾಕೋಣ ಅಂತ ಹೇಳಿದ್ರೆ ಅದಕ್ಕೆ ಹುಲ್ಲು ಮೇವು ಏನೇ ಸಪೋರ್ಟಿಂಗ್ ಬೇಕು, ಅದು ನಮಗೆ ಪೂರೈಸಲಿಕ್ಕೆ ಆಗುದಿಲ್ಲ. ಅದು ಎಮ್ಮೆ ಜಾತಿಗೆ ಅದನ್ನು ದೊಡ್ಡ ಸಮಸ್ಯೆ ಆಗಿದೆ ಸರ್. ಸಮಸ್ಯೆಗಳು ಹೀಗೆ ಇದೆ. ಇಲ್ಲ, ನಾವು ಬೇರೆ ಪ್ರತಿಯೊಂದಕ್ಕೂ ಮಾರ್ಕೆಟ್ ಇಂದ ಪರ್ಚೇಸ್ ಮಾಡಿನೇ ಅಥವಾ ಬೇರೆ ರೈತರಿಂದ ನಾವು ಹುಲ್ಲು ಎಲ್ಲ ಪರ್ಚೇಸ್ ಮಾಡಿ 1 ವರ್ಷಕ್ಕಾಗುವಂತ ಸ್ಟಾಕ್ ಇಟ್ಕೊಂಡು ಮಾಡುವಂತ ಕೆಪಾಸಿಟಿ ನಮ್ಮ ಹತ್ರ ಇಲ್ಲ. ಪ್ರತಿಯೊಂದಕ್ಕೂ ಬಂಡವಾಳನೇ ಒಂದು ಎಂಡ್ ಆಫ್ ದ ಇದಕ್ಕೆ ನಮ್ಗೆ ಚುಕ್ಕಿಯಾಗಿ ನಿಲ್ಲುವಂತ ಪರಿಸ್ಥಿತಿ ಬಂದಿದೆ ಸರ್. ಈಗೆಷ್ಟು ಎಮ್ಮೆ ಸರ್? ಈಗಿನ ಇದರಲ್ಲಿ ನಮ್ಮ ಹತ್ರ ಒಂದೇ ಒಂದು ಎಮ್ಮೆ ಇದೆ. ಈಗ 6-7 ಎಮ್ಮೆ ಇತ್ತು, ಅದೆಲ್ಲ ಹುಲಿ ಹಿಡ್ಕೊಂಡೆ ಹೋಗಿರೋ ಸರ್, ಹುಲಿಯಿಂದನೇ ಹೋಗಿರೋದು. ಆಮೇಲೆ ಹಸು 2 ಇತ್ತು, ದೇಸಿನ ಇತ್ತು. ಆಮೇಲೆ ಎತ್ತು 1-5 ಇತ್ತು. ಟೋಟಲ್ 40-50 ಇತ್ತು ಸರ್, 1-12 ವರ್ಷದ ಹಿಂದೆ. 40-50 ಟೋಟಲ್ ಎಮ್ಮೆ, ಕೋಣ ಎಲ್ಲ ಜಾತಿಯದು ಇತ್ತು, ಹಸು ಎಲ್ಲ. ದೊಡ್ಡ ಕೊಟ್ಟಿಗೆಯಿಂದ ಈಗ ಒಂದು ಸಣ್ಣ ಒಂದು ಟೆಂಟ್ ಹಾಕೊಂಡು ನಾವು ಮಾಡುವಂತ. ಇಲ್ಲಿ ಏನ್ ಮಾಡಬಹುದು ಅಂದ್ರೆ, ಈ ಸದ್ಯಕ್ಕೆ 1-2 ಎಮ್ಮೆ ಆದ್ರೂ ದೇಶೀನ ಆಗ್ಲಿ, ನಮ್ಗೆ ತೀರ ಉತ್ಪನ್ನ ಕೊಡುವಂತ. ಯಾಕಂದ್ರೆ ನಮ್ಗೆ ಗೊಬ್ಬರ ಬೇಕು, ಗೊಬ್ಬರಕ್ಕಾಗಿ ಮಾಡ್ಕೋಬೇಕು. ಆ ನಂತರ ಇಂಪ್ರೂವ್ ಆದಂಗೆಲ್ಲ ಮತ್ತೆ ಮಾಡ್ಕೊಂತ ಹೋಗುದು. ಈಗ ನೀವು ಭತ್ತ ಬೆಳಿತೀರಿ, ಭತ್ತದ ಹುಲ್ಲು ಐತಿ. ಇಲ್ಲಿ ಅನೇಕರು ಭತ್ತ ಬೆಳಿತಾರೆ, ಮನೆಯಾಗ ಎಮ್ಮೆ ಇರಲ್ಲ, ಮಾರ್ತೀವಿ ಅಂದ್ರೆ ಅಲ್ಲಿ ತಗೋಬೇಕು. ಮತ್ತೆ ಹುಲ್ಲು ಬೆಳೆಯುವಂತದ ಸುತ್ತು ಕಡೆ ದಂಡಿಲಿ ಹಾಕ್ಲಿಕ್ಕೆ ಸಾಧ್ಯತೆ ಇದೆ, ತಗೋಬೇಕು, ಮಾಡಬೇಕು. ಅದು ಮಾಡ್ಲೇಬೇಕು, ಬೇರೆ ವಿಧಿನೇ ಇಲ್ಲ. ಹಂಗಾಗಿ ಅವ್ನು ಸಾಕೋದ್ ದೊಡ್ಡ ಮಾತಲ್ಲ. ಮತ್ತೆ ಅವು ನಮ್ಗೆ ಲಾಭ ಕೊಡಕ್ಕಲ್ಲ, ನಮ್ಗ ಕೃಷಿ ಪೂರಕ ಅಂತ ಹೇಳಿ. ನಮ್ಗೆ ಸಗಣಿ ಗೊಬ್ಬರ ಬೇಕು, ಅದಕ್ಕಾಗಿ ಅವ್ನು ಸಾಕ್ಬೇಕು. ಒಂದಿಷ್ಟು ಹಾಲು ಕೊಡುತ್ತೆ, ನಾವು ಮೇವು ಹಾಕಿದ್ದಕ್ಕೆ ಹಾಲು ಕೊಡುತ್ತೆ, ಅದು ನಮ್ಗೂ ಕೊಡುತ್ತಲ್ಲ. ಒಂದು ಕೊಡ್ತಾ ಇದೀವಿ, ಒಂದು ತಗೊಳ್ತಾ ಇದೀವಿ. ಈಗ ನಿಮ್ಮ ಇದನ್ನ ನೋಡಿಕೊಂಡ್ರೆ ಒಂದು ಸಣ್ಣ ವಿಷಯವನ್ನು ಗುಡ್ಡವಾಗಿ ನೋಡ್ತಾ ಇದ್ದೀರಿ. ಹಂಗೆ ನೋಡಬಾರ್ದು. ಯಾವತ್ತೂ ಸಾಧ್ಯತೆಗಳು 2 ರೂಪಾಯಿ ಸಾಧ್ಯತೆ ಅಷ್ಟೇ ನೋಡಬೇಕು ನಾವು. 1 ಲಕ್ಷ ರೂಪಾಯಿ ತಾ ಯಾಕೆ ಮಾತಾಡ್ತೀವಿ? 2 ರೂಪಾಯಿ ಸಿಕ್ಕರೆ ಸಾಕು, ಆ ಸಾಧ್ಯತೆ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಕೊಂತ ಹೋದಾಗ ಮಾತ್ರ ಸಾಕು. ನೀವು ಒಮ್ಮಕ್ಕಳೇ 2 ಲಕ್ಷ ರೂಪಾಯಿ ಎಲ್ಲಿಂದ ತರಲಿ ಅಂತೇಳಂದ್ರೆ ಏನ್ ಮಾಡಕ್ಕಾಗಲ್ಲ. ಅಂತ ಮಾತುಗಳು ಯಾಕೆ ಬರ್ತ ಅಂತ ಹೇಳಿದ್ರೆ, ನಾವು ಈಗ ಹೊರಗಡೆ ದುಡ್ದು ಒಂದ್ಸಲ ದುಡ್ಡು ಕೈಯಲ್ಲಿ ನೋಡಿದೆ ಅವ್ರ ಜನ, ಏನಾಗ್ತದೆ ಸಡನ್ ಆಗಿ ನಾವು ಹಳ್ಳಿ ಕಡೆ ತಿರುಗಿ ಅದನ್ನ ಮತ್ತೆ ಆ ಲೆವೆಲ್ಗೆ ನಾವು ಬೆಳೆಸಬೇಕಂದ್ರೆ 7-8 ವರ್ಷ ಒಂದು ಆ ಲೆವೆಲ್ಗೆ ಬರಬೇಕು. ಅದೆಲ್ಲ ಮನಸ್ಸಲ್ಲಿ ಇಟ್ಕೊಂಡೆ ನಾವು ಅದನ್ನ ದೃಢ ನಿರ್ಧಾರ ಮಾಡಿರುವಂತದ್ದು. ಯಾಕಂದ್ರೆ ನಿಸರ್ಗದ ಜೊತೆಗೆ ನಾವು ಸಂಧಾನ ಮಾಡ್ಕೋಬೇಕಾಗಿದೆ. ನಾವು ನಾಳೆ ಇವತ್ತು ಹಾಕಿದ್ ನಾಳೆ ಬರ್ಲಿ ಅಂತ ಆಗಲ್ಲ, ಅದು ಕೂಡ ಇರ್ಬೇಕಲ್ಲ ನಮ್ಗೆ. ಹೌದಲ್ಲ, ಹೂ ಬೆಳೀರಿ ಒಂದಿಷ್ಟು, ತರಕಾರಿ ಬೆಳೀರಿ, ನಿಮ್ ಮಾರುಕಟ್ಟೆ ದಿನಾನು ಸಿಗುತ್ತಲ್ಲ. ತರಕಾರಿ ಪ್ಲಾನ್ ಮಾಡ್ತೇವೆ, ಸೊಪ್ಪು ಎಲ್ಲ ಪ್ಲಾನ್ ಮಾಡ್ತೇವೆ. ಸೊಪ್ಪು ತರಕಾರಿ ಯಾವುದೋ ಒಂದು ಕಾಯಿಗಳು, ಹೀರೆಕಾಯಿ, ಎಲ್ಲಾ ಕಾಯಿಗಳು ಹಣ್ಣುಗಳನ್ನ ಬೆಳೀರಿ. ಸಣ್ಣ ಸಣ್ಣ ನೀವೇ ಸ್ವಂತ ಮಾರಾಟ ಮಾಡ್ರಿ. ಯಾರು ಅಧಿಕಾರಿಗಳು ಇರ್ತಾರೆ ಅಥವಾ ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ, ಅವ್ರನ್ನ ಹೋಗಿ ಭೇಟಿ ಆಗ್ರಿ. ಫ್ರೆಶ್ ದಿನಾನು ತಂದ್ಕೊಳ್ತೀನಿ ನಿಮ್ಗೆ, ಪ್ಯಾಕ್ ಮಾಡಿ ತರ್ತೀನಿ. 1 ಕೆಜಿ ಬೇಕಾದ್ರೆ 1 ಕೆಜಿ, 1/2 ಕೆಜಿ ಬೇಕಾದ್ರೆ 1/2 ಕೆಜಿ, ದಿನಾನು ನಾನೇ ಸಪ್ಲೈ ಮಾಡ್ತೀನಿ. ಎಲ್ಲಿ ಹೋಗಕ್ ಹೋಗ್ಬೇಡಿ, ಇಷ್ಟೆಲ್ಲ ಜ್ಞಾನ ಇದೆ ನಿಮಗೆ ಪೇಟೆದು. ಹಂಗ್ ಮಾಡ್ಬೇಕು. ಇಲ್ಲ ಖಂಡಿತ, ಇನ್ ಮುಂದೆ ಸ್ಟಾರ್ಟ್ ಮಾಡ್ಬೇಕು ಸರ್. ಒಂದೊಂದೊಂದನೆ ಅಡಾಪ್ಟ್ ಮಾಡ್ಕೊಂಡು ನೀವು ತರಕಾರಿ ಮಾರಾಟ ಮಾಡಿ, ನೀವ ಸ್ವಂತ ಮಾರಾಟ ಮಾಡಿದ್ರೆ 50% ಮಾರ್ಜಿನ್ ನಿಮ್ಗೆ ಒಳ್ಳೆ ಸರ್. ಈ ಭೂಮಿಗೆ ಏನು ಒದಗ್ತದೆ ಅಂತ ತರಕಾರಿಗಳು ಮಾಡಿಬಿಟ್ಟು ಸೊಪ್ಪು ಮತ್ತೆ ಹೂವು ಹಬ್ಬದ ಸಮಯದೊಳಗೆ ಹೂವು ಬಯಸ್ತಾರೆ. ಚೆಂಡು ಹಾಕ್ರಿ, ದಂಡಿಗೆ ಒಂದ ಸಾಲ ಹಾಕ್ರಿ, ಅಲ್ಲಿ ನಿಮಗೆ 7,000 ರೂಪಾಯಿ ಬರೀ ಚೆಂಡು ಹೂ ಕೊಡುತ್ತೆ. ಇಂಥವೆಲ್ಲ ಮಾಡಿ. ಧನ್ಯವಾದ. ಧನ್ಯವಾದ ಸರ್. ಕೃಷಿ ಅನುಭವಗಳು ಕುರಿತು ಯಲ್ಲಾಪುರ ತಾಲೂಕು ಕಣ್ಣಿಗೇರಿಯ ಸಿದ್ದೇಶ್ವರ ಮಾಪ್ಸೇಕರ್ ಅವರೊಡನೆ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಿಸಿದವರು ಎಚ್ಬಿ ರಾಮಡಿಗಿ. ಈಗ ರೈತರಿಗೆ ಸಲಹೆಗಳು. ಕಿರು ಅರಣ್ಯ ಉತ್ಪನ್ನಗಳ ಸುಸ್ಥಿರ ಕೊಯ್ಲು. ಪ್ರಪಂಚದಾದ್ಯಂತ ಅರಣ್ಯಗಳು ವಿವಿಧ ರೂಪದ ಅಮೂಲ್ಯ ಉತ್ಪನ್ನಗಳನ್ನು ಜನರಿಗೆ ಒದಗಿಸುತ್ತವೆ. ಅರಣ್ಯ ಉತ್ಪನ್ನಗಳನ್ನು ಮುಖ್ಯವಾಗಿ ಪ್ರಮುಖ ಅರಣ್ಯ ಉತ್ಪನ್ನಗಳು ಹಾಗೂ ಕಿರು ಅರಣ್ಯ ಉತ್ಪನ್ನಗಳೆಂದು ವಿಂಗಡಿಸಲಾಗಿದೆ. ಸಾವಿರಾರು ವರ್ಷಗಳಿಂದ ಮಾನವರು ಕಿರು ಅರಣ್ಯ ಉತ್ಪನ್ನಗಳನ್ನು ತಮ್ಮ ಜೀವನಾಧಾರ ಬಳಕೆ ಮತ್ತು ವ್ಯಾಪಾರಕ್ಕಾಗಿ ಕಟಾವು ಮಾಡುತ್ತಿದ್ದಾರೆ. ಭಾರತವು ಒಟ್ಟು 329 ಮಿಲಿಯನ್ ಹೆಕ್ಟೇರ್ ಭೂ ಪ್ರದೇಶ ಹೊಂದಿದ್ದು, ಇದರಲ್ಲಿ ಕೇವಲ 78.29 ಮಿಲಿಯನ್ ಅರಣ್ಯ ಹೆಕ್ಟೇರ್ ಮಾತ್ರ ಅರಣ್ಯ ಪ್ರದೇಶವನ್ನು ಹೊಂದಿದೆ. ಇದು ಭಾರತದ ಭೌಗೋಳಿಕ ಪ್ರದೇಶದ ಶೇಕಡಾ 23.8% ಮಾತ್ರ ಪ್ರತಿನಿಧಿಸುತ್ತದೆ. ಭಾರತವು ಜೀವವೈವಿಧ್ಯದಲ್ಲಿ ಶ್ರೀಮಂತ ದೇಶವಾಗಿದ್ದು ಸುಮಾರು 45,000 ಸಸ್ಯ ಪ್ರಭೇದಗಳನ್ನು ಹೊಂದಿದೆ. ಇವುಗಳಲ್ಲಿ ಸುಮಾರು 3,000 ಸಸ್ಯ ಪ್ರಭೇದಗಳಿಂದ ಕಿರು ಅರಣ್ಯ ಉತ್ಪನ್ನಗಳನ್ನು ಕಟಾವು ಮಾಡಬಹುದು. ಮೈನರ್ ಫಾರೆಸ್ಟ್ ಪ್ರಾಡಕ್ಟ್ಗಳ ಕೇಂದ್ರದ ಪ್ರಕಾರ 325 ಪ್ರಭೇದಗಳು ಬಹಳ ಸಾಮಾನ್ಯ, ವಾಣಿಜ್ಯ ಮತ್ತು ಪ್ರಮುಖ ಉದ್ಯಮಗಳಲ್ಲಿ ಆಧಾರವನ್ನು ಹೊಂದಿವೆ ಮತ್ತು ಅವುಗಳನ್ನು ರಫ್ತು ಮತ್ತು ಆಮದು ಮಾಡಿಕೊಳ್ಳಲಾಗುತ್ತಿವೆ. 879 ಪ್ರಭೇದಗಳು ಸ್ಥಳೀಯವಾಗಿ ಮಾತ್ರ ಉಪಯುಕ್ತವಾಗಿವೆ ಮತ್ತು 1,343 ಪ್ರಭೇದಗಳನ್ನು ಕಡಿಮೆ ತಿಳಿದಿರುವ ಜಾತಿಯ ಮರಗಳನ್ನಾಗಿ ವಿಂಗಡಿಸಲಾಗಿದೆ. ಈ ಕಿರು ಅರಣ್ಯ ಉತ್ಪನ್ನಗಳ ಪ್ರಾಮುಖ್ಯತೆ ಏನೆಂದರೆ, ಭಾರತದಲ್ಲಿ ಸುಮಾರು 3,000 ಹೆಚ್ಚು ಜಾತಿಯ ಪ್ರಭೇದಗಳು ಸ್ಥಳೀಯ ಆರ್ಥಿಕತೆ ಮತ್ತು ಸಂಸ್ಕೃತಿಯ ಅವಿಭಾಜ್ಯ ಅಂಗಗಳಾಗಿವೆ. ಅರಣ್ಯಗಳಲ್ಲಿ ಮತ್ತು ಸುತ್ತಮುತ್ತಲಿನ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುವ ಸುಮಾರು 500 ಮಿಲಿಯನ್ ಜನರ ಪೂರಕ ಆದಾಯ ಕಿರು ಅರಣ್ಯ ಉತ್ಪನ್ನಗಳ ಮೇಲೆ ಅವಲಂಬಿತವಾಗಿದೆ. ಶೇಕಡಾ 50 ಹೆಚ್ಚು ಆದಾಯ ಕಿರು ಅರಣ್ಯ ಉತ್ಪನ್ನಗಳಿಂದ ಅರಣ್ಯ ಇಲಾಖೆಗೆ ಬರುತ್ತಿದೆ. ಅರಣ್ಯವಾಸಿಗಳು ತಮ್ಮ 60% ಆಹಾರವನ್ನು ಕಿರು ಅರಣ್ಯ ಉತ್ಪನ್ನಗಳಿಂದ ಪಡೆಯುತ್ತಾರೆ. ಕಿರು ಅರಣ್ಯ ಉತ್ಪನ್ನಗಳ ಮಾರಾಟದ ಮೂಲಕ ಬರುವ ಆದಾಯ ಶೇಕಡಾ 5.4 ಅಧಿಕ ಇರುತ್ತದೆ. ಕಿರು ಅರಣ್ಯ ಉತ್ಪನ್ನಗಳ ಆಧಾರಿತ ಕೈಗಾರಿಕಾ ಉದ್ಯಮಗಳು ವಾರ್ಷಿಕವಾಗಿ ಅಂದಾಜು 572 ದಶಲಕ್ಷ ದಿನಗಳ ಉದ್ಯೋಗವನ್ನು ಮಹಿಳೆಯರಿಗೆ ಒದಗಿಸುತ್ತಿವೆ. ಕಿರು ಅರಣ್ಯ ಉತ್ಪನ್ನಗಳ ಕಟಾವಿನ ಸ್ಥಿತಿ. ಪ್ರಪಂಚದಾದ್ಯಂತ ಸುಮಾರು 4,000-6,000 ಕಿರು ಅರಣ್ಯ ಉತ್ಪನ್ನಗಳ ಪ್ರಭೇದಗಳು ವಾಣಿಜ್ಯವಾಗಿ ಮಹತ್ವವಾಗಿವೆ. ಭಾರತೀಯ ಗಿಡಮೂಲಿಕೆ ಉದ್ಯಮವು ಬಳಸುವ 400 ಸಸ್ಯ ಪ್ರಭೇದಗಳಲ್ಲಿ ಶೇಕಡಾ 95% ಕಾಡುಗಳಿಂದ ಸಂಗ್ರಹಿಸಲಾಗುತ್ತಿದೆ. ಜರ್ಮನಿಯಲ್ಲಿ 1,543 ಮತ್ತು ಇಕ್ವಿಡಾರ್ನಲ್ಲಿ 2,358 ಔಷಧಿ ಸಸ್ಯಗಳನ್ನು ಉದ್ಯಮಗಳಲ್ಲಿ ಬಳಸುತ್ತಾರೆ ಮತ್ತು ಇವುಗಳನ್ನು ಕಾಡುಗಳಿಂದ ಸಂಗ್ರಹಿಸಲಾಗುತ್ತಿದೆ. ನೇಪಾಳದಲ್ಲಿ 10,000-15,000 ಟನ್ನಷ್ಟು ಕಿರು ಅರಣ್ಯ ಉತ್ಪನ್ನಗಳನ್ನು ಪ್ರತಿ ವರ್ಷ ಕಟಾವು ಮಾಡಿ ಮಾರಾಟ ಮಾಡುತ್ತಾರೆ. ಈ ಕಿರು ಅರಣ್ಯ ಉತ್ಪನ್ನಗಳ ಅಸುಸ್ಥಿರ ಕಟಾವಿನಿಂದಾಗುವ ಪರಿಣಾಮಗಳೇನೆಂದರೆ, ಅರಣ್ಯನಾಶ ಮತ್ತು ಸಸ್ಯ ಪ್ರಭೇದಗಳ ಅಳಿವು. ಕೊಯ್ಲು ಮಾಡಿದ ಸಸ್ಯಗಳು ಕ್ರಮೇಣವಾಗಿ ಚೈತನ್ಯವನ್ನು ಕಳೆದುಕೊಳ್ಳುತ್ತವೆ. ಸಸ್ಯಗಳ ಸಂತಾನೋತ್ಪತ್ತಿ, ಪುನರುತ್ಪಾದನೆ ಮತ್ತು ಬೆಳವಣಿಗೆಯೂ ಕಡಿಮೆಯಾಗುತ್ತದೆ. ಕಿರು ಅರಣ್ಯ ಉತ್ಪನ್ನಗಳ ಅಸುಸ್ಥಿರ ಕಟಾವಿನಿಂದ ಅರಣ್ಯ ರಚನೆ, ಪ್ರಭೇದಗಳ ಸಂಯೋಜನೆ ಮತ್ತು ಮರಗಿಡಗಳ ಬೆಳವಣಿಗೆ ಕಡಿಮೆಯಾಗುತ್ತದೆ. ಕೊಂಬೆರೆಂಬೆಗಳನ್ನು ಕಟಾವು ಮಾಡುವುದರಿಂದ ಹೂವು ಮತ್ತು ಹಣ್ಣಿನ ಉತ್ಪಾದನೆ ಕಡಿಮೆಯಾಗುತ್ತದೆ. ಹೆಚ್ಚಿನ ಎಲೆ, ಹೂವು ಮತ್ತು ಹಣ್ಣುಗಳನ್ನು ಅಸುಸ್ಥಿರವಾಗಿ ಕಟಾವು ಮಾಡುವುದರಿಂದ ಸಸ್ಯ ಪ್ರಭೇದಗಳ ಮೇಲೆ ಅವಲಂಬಿತವಾಗಿರುವ ಸ್ಥಳೀಯ ಪ್ರಾಣಿ ಮತ್ತು ಪಕ್ಷಿಗಳ ಜನಸಂಖ್ಯೆ ಕಡಿಮೆಯಾಗುತ್ತದೆ. ಅರಣ್ಯ ರಚನೆ ಬದಲಾಗಿ ಆಕ್ರಮಣಕಾರಿ ಪ್ರಭೇದಗಳ ಒಳಹರಿವು ಜಾಸ್ತಿಯಾಗುತ್ತದೆ. ಅಸುಸ್ಥಿರ ಕಟಾವಿನಿಂದ ಕೀಟಗಳು, ರೋಗಗಳು ಮತ್ತು ಪರಾವಲಂಬಿಗಳ ಸಂಖ್ಯೆ ಹೆಚ್ಚಾಗಿ ಗಿಡಮರಗಳ ಬೆಳವಣಿಗೆ ಮತ್ತು ಆರೋಗ್ಯ ಹಾಳಾಗುತ್ತದೆ. ಮಣ್ಣಿನ ಸವೆತ ಪ್ರಕ್ರಿಯೆಯು ಉಲ್ಬಣಗೊಳ್ಳುತ್ತದೆ. ಅರಣ್ಯದಲ್ಲಿ ಪೋಷಕಾಂಶಗಳ ಮರುಬಳಕೆ ತೊಂದರೆಯಾಗುತ್ತದೆ ಮತ್ತು ಗಿಡಮರಗಳ ಕಟಾವಿನಿಂದ ನಾಗರಿಕತೆಯು ನಾಶಗೊಳ್ಳುತ್ತದೆ. ಈ ಕಿರು ಅರಣ್ಯ ಉತ್ಪನ್ನಗಳ ಸುಸ್ಥಿರ ಕಟಾವು ಹೇಗೆಂದರೆ, ಒಂದು ಕಟಾವಿನ ಮಾದರಿ. ಈ ವಿಧಾನದಲ್ಲಿ ಸಸ್ಯಗಳ, ಗಿಡಗಳ ಅಥವಾ ಮರಗಳ ಭಾಗಗಳನ್ನು, ಗಿಡಗಳ ಬೆಳವಣಿಗೆ, ಗಿಡಗಳ ಸಂಖ್ಯೆ, ಅವುಗಳ ಮೇಲೆ ಅವಲಂಬಿತ ಜೀವಿಗಳಿಗೆ, ಅರಣ್ಯಕ್ಕೆ ಮತ್ತು ಮುಂದಿನ ಪೀಳಿಗೆಗೆ ತೊಂದರೆಯಾಗದ ರೀತಿಯಲ್ಲಿ ಕಟಾವು ಮಾಡುವುದು. ಸುಸ್ಥಿರ ಕಟಾವು ಮಾಡಬೇಕಾದರೆ ಸೂಕ್ತವಾದ ನಿಯಮಗಳನ್ನು ಅನುಸರಿಸಬೇಕಾಗುತ್ತದೆ. ರೈತರಿಗೆ ಸಲಹೆ.

ಕಟ್ಟಿ.